ಭೂಮಿಯ ದಿನಾಚರಣೆ ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪ ಸುಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. जोखिम से निकल कर फसल आए सुरक्षित हो जाए. फसल के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल. साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय से पंजीकरण, फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. किसान कल्याण मंत्रालय, भारत सरकार. ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಶರಣಪ್ಪ ಎಂ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೆ. ರೈತ ಬಾಂಧವರೇ, ಈಗ ಕೇಳಿ ಸಾವಯವ ಕೃಷಿ ಅನುಭವ ಈ ಕುರಿತು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಯಾವಾಗಲೂ ಒಂದಿಷ್ಟು ಮಳೆ ಕಡಿಮೆಯಾಗುವಂಥ ಒಂದು ಪ್ರದೇಶ, ಅದು ಹೆಚ್ಚು ಬರಪೀಡಿತ ಪ್ರದೇಶ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಅಂದರೆ ಈ ಭಾಗದ ರೈತರು ಎಲ್ಲರೂ ಸಹಿತ ಮಳೆಯಾಶ್ರಿತವಾಗಿ ಇವರೆಲ್ಲರೂ ಸಹಿತ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ. ನೀರಿನ ಅಭಾವ ಇರೋದರಿಂದ ಅದಕ್ಕೆ ತಕ್ಕ ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶರಣಪ್ಪರೇ, ಭೂಮಿ ಇದೆ ನಿಮ್ಮದು? ನಮ್ಮದು 9 ಎಕರೆ 50 ಸೆನ್ಸ್ ಜಮೀನಿದೆ ಸರ್. ಮಳೆ ಆಶ್ರಿತ ಇದೆ. ನಮ್ಮ ಮನೆಯಲ್ಲಿ 7 ಜನ ಕುಟುಂಬ ಸದಸ್ಯರಿದ್ದೀವಿ. ಮಕ್ಕಳು 3 ಓದ್ತಾ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ನಮ್ಮ ಮನೆಯವರು ಇದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಕಳೆದ 12 ವರ್ಷಗಳಿಂದ ಜೀವಾಮೃತ, ನಂದಾಜಲ, ಪಂಚಗವ್ಯ ಅವನ್ನು ಬಳಸ್ತಾ ಸಾವಯವ ಕೃಷಿಯನ್ನು ಮಾಡ್ತಿದ್ದೇವೆ. ಅದು ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಇದಕ್ಕೆ ಪ್ರೇರಣೆ ಏನು ನಿಮಗೆ? ಪ್ರೇರಣೆ ಏನಂದರೆ ನಮಗೆ ನಮ್ಮ ರಕ್ಷಣೆ ಇದೆ, ಅವರ ಅನುಕರಣೆಯಲ್ಲೇ ಇವತ್ತಿಗೂ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಕೂಡ ಒದಗಿಸ್ಕೊಂಡಿದ್ದೀವಿ. ನನ್ನ ಮಕ್ಕಳು ಸಹ ನಮಗೆ ರಜೆ ಸಂದರ್ಭದಲ್ಲಿ ನಮಗೆ ಕೃಷಿ ಕೆಲಸಗಳಲ್ಲಿ ಸಹಕಾರಿ ಕೆಲಸ ಮಾಡ್ತಾರೆ. ಈಗ ನಿಮ್ದು ಅದನ್ನು ಸ್ವೀಕರಿಸ್ತಕ್ಕಂಥದ್ದು, ಬೇರೆ ಏನೇನೋ ಹಾಕ್ಬಿಟ್ಟು ನಾವು ದುರಂತಗಳನ್ನು ಅನುಭವಿಸೋಕ್ಕಿಂತ ತೆಗಿತಕ್ಕಂಥದ್ದು. ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ, ಇನ್ನೂ ಕಮ್ಮಿ ಆಗ್ತಿದೆ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ಮಳೆ ಕಡಿಮೆ ನೀರಿಗೆ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಬೆಳೆದ್ರೆ ನಮಗೂ ಲಾಭ ಸಿಗೋ ಉದ್ದೇಶ ಆಗುತ್ತೆ. ಸುರಿಗಳನ್ನು ಕೊಡಬೇಕಾಗ್ತದೆ, ಅಂಥವುಗಳನ್ನೆಲ್ಲ ನೀವು ಭೂಮಿ ಸಿದ್ಧತೆ ಪಡಿಸ್ಕೊಳ್ಬೇಕನ್ನೋದಾದರೆ, ಭೂಮಿ ಹದ ಮಾಡ್ಕೊಳ್ಬೇಕನ್ನೋದಾದರೆ, ಅಥವಾ ಅದರ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕನ್ನೋದಾದರೆ ಸಾವಯವದಲ್ಲಿ ಏನೆಲ್ಲ ಅನುಸರಿಸ್ತೀರಿ ನೀವು? ಸಾವಯವದಲ್ಲಿ ಭೂಮಿ ಸಿದ್ಧತೆ ಮಾಡಬೇಕಂದ್ರೆ ಹಿಂದಿನ ಪದ್ಧತಿಯಲ್ಲಿ ಕುಂಟೆ ಹೊಡಿತಾ ಇದ್ರು, ಅದು ಗೆದ್ದೆಳೆದ್ಬಿಟ್ಟು ಗೊಬ್ಬರ ಆಗ್ತಿತ್ತು. ಈಗ ಆ ಪದ್ಧತಿ ಮಾಡ್ತಿಲ್ಲ ಕೆಲವು ರೈತರು, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಸೊಪ್ಪು ಭೂಮಿಗೆ ಬಿದ್ದು ಅಲ್ಲಿ ಗೊಬ್ಬರ ಆಗುತ್ತೆ. ಒಂದು ಯುಗಾದಿ ಆದ ನಂತರ ನಾವು ಏನು ಬೇಡ ಅಂತ ಅಲಸಂದಿ ಇವನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಅಲ್ಲಿ ಸೊಪ್ಪು ಅದೆಲ್ಲ ಬಿದ್ದು ಕೊಳೆತದೆ. ಆಗ ನೀವು ಮಾಡ್ತೀವಿ, ಯಾವ ಜಮೀನು ವೀಕ್ ಇದೆ ನೋಡ್ಬಿಟ್ಟು ಅದಕ್ಕೆ ಕೆಲವೊಂದು ಬೆಳೆಗಳನ್ನು ಜಾಸ್ತಿ ಸೆಟ್ ಮಾಡಿ ರೋಟವೇಟ್ ಹೊಡೆಸಿಬಿಟ್ಟು ಅಲ್ಲಿ ಗೊಬ್ಬರ ಉತ್ಪಾದನೆ ಮಾಡೋಂಗೂ ಮಾಡ್ತೀವಿ. ಯಾವ ಜಮೀನು ವೀಕ್ ಇದೆ ನೋಡ್ಬಿಟ್ಟು ಈ ಪದ್ಧತಿನ ತಂತ್ರ ಅಳವಡಿಸ್ಕೊಂತೀವಿ ಸರ್. ಈಗ ಅಷ್ಟು 9 ಎಕರೆ ಭೂಮಿಯಲ್ಲೂ ನೀವು ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡ್ತಾ ಇದ್ರಿ. ಯಾಕೆ ನೆಕ್ಸ್ಟ್ ಪ್ಲೇಟ್ ಜೋಳ ಹಾಕ್ತೀವಿ, ಇನ್ನೊಂದು ಪ್ಲೇಟ್ ಸೂರ್ಯಕಾಂತಿ ಹಾಕಿದ್ರೆ ಅದಕ್ಕೆ ಅಲ್ಲಿ ಫಲವತ್ತತೆ ಬೇಕಲ್ವ. ಅದು ಜೋಳ ಹಾಕಲ್ಲ, ಶೇಂಗಾ ಲೇಟಾಗಿ ಬರುತ್ತೆ, ಅದು ಗೊಬ್ಬರ ಆಗಿನೂ ಪರಿವರ್ತನೆ ಬಂತದೆ. ಕೆಲವು ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗುತ್ತೆ ಸ್ವಲ್ಪ ಆ ಜಮೀನಿಗೆ ಒಂದು ಬಳಸ್ತೀವಿ. ಸರ್, ಈಗ ನೀವು ಸಾವಯವ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಉಪಯೋಗವಾಗಿದೆ ಅಂದರೆ ಎಲೆ ಆಗೋದು ತುಂಬ ಕಡಿಮೆ ಈ ಭಾಗದಲ್ಲಿ. ಸೊ ಹಾಗಾಗಿ ಈ ಥರದ ಒಂದು ಮಳೆ ಕೈ ಕೊಡ್ತಾ ಇರ್ತದೆ ಅಂದರೆ ಬರಪೀಡಿತ ಪ್ರದೇಶ ಆಗ್ತಾ ಇರ್ತದೆ, ಈ ಸಮಸ್ಯೆಗಳಾದಾಗೆ ನಿಮ್ಮ ಸಾವಯವ ಪದ್ಧತಿ ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂತ? ಸರ್, ಸಾವಯವ ಪದ್ಧತಿ ಏನಾಗುತ್ತಂದರೆ ನಾವು ಸಾವಯವ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಆಹಾರನ ಬಳಸ್ತೀವಿ ನಮ್ಮ ಕುಟುಂಬಕ್ಕೂ. ಇವತ್ತು ನಮಗಿನ್ನು ನಮ್ಮ ಮನೆಯಲ್ಲಿ ಒಂದು 10 ವರ್ಷದಿಂದ ಭಾಳ ಈಗ ನೋಡ್ತೀವಿ ಆಲ್ರೆಡಿ ಯಾರು ನಮ್ಮ ತಂದೆಯವ್ರಿಗೆ 72 ವರ್ಷ ಆಗಿದೆ, ಈಗಲೂ ಜಮೀನಿನ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವಾಗಿನೂ ಸುಧಾರಿಸ್ತಾ ಬರ್ತದೆ. ಎಲ್ಲ ಏನು ಮಾಡ್ತೈತಿವಿ ಅಂದರೆ ಈಗೆಲ್ಲ ಏನೇನೋ ತಿನ್ನೋದು ಅದನ್ನ ಕರಗಿಸ್ಕೊಂಡು ಬಳಸ್ಕೊಂತೀವಿ. ಆಗೇನಾಗುತ್ತೆ, ಅದು ಅಜೀರ್ಣ ಆಗಲ್ಲ, ಏನಾಗಲ್ಲ, ಅದು ಬೇರೆ ಕಾಯಿಲೆ ಉತ್ಪಾದನೆ ಆಗುತ್ತೆ. ಆದರೂ ಜಮೀನಲ್ಲಿ ನಾವು ಕೆಲಸ ಮಾಡಿದರೆ ನಮ್ಮ ಆರೋಗ್ಯನ ಸುಧಾರಿಸುತ್ತೆ, ಕುಟುಂಬದ ಆರೋಗ್ಯನ ಸುಧಾರಿಸುತ್ತೆ, ನಮ್ಮ ಆಹಾರ ಬಳಸ್ತಕ್ಕಂಥ ಈ ಸಹ ಕುಟುಂಬಗಳು ಸಹ ಉತ್ತಮ ಆರೋಗ್ಯ ಸಿಗುತ್ತೆ. ಈ ದೃಷ್ಟಿಯಿಂದ ನಮಗೆ ಬರ ಬಂದ್ರೂ ಸಹ ಯಾವುದೇ ಆಮೇಲೆ ನಾವು ಯಾವುದೇ ಆಹಾರದನ್ನು ಬೆಳೆದ್ರೆ ಕೂಡ ಮಾರುಕಟ್ಟೆಯಲ್ಲಿ ಮಾರಲ್ಲ, ಖರೀದಿ ಮಾಡ್ತಾ ಇದ್ದಾರೆ. ಕೃಷಿಕರದೇ ಮಾರುಕಟ್ಟೆ ಮಾಡ್ಕೊಂಡಿದ್ದೀರಿ? ಮಾಡಿದ್ದೀವಿ ಸರ್, ಕೃಷಿಕರದ ಮಾರುಕಟ್ಟೆ ಇದೆ. ಈಗ ಸ್ವಲ್ಪ ಸಾವಿರ ಬಹುರಾಜ್ಯ ಸಹಕಾರಿ ಸಂಘ ನಿಯಮಿತ ಅಂತೇಳಿ ಒಂದು ಕೊಡಗಿನಹಳ್ಳಿ ಗೇಟಲ್ಲಿ ನಮ್ಮದು ಸುಭಿಕ್ಷದ್ದು ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿ ನಮ್ಮ ಆಹಾರ ಧಾನ್ಯಗಳನ್ನು ಕಳಿಸ್ತಾ ಇದ್ದೀವಿ. ಜೊತೆಗೆ ಬೇರೆ ಯಾರಾದರೂ ನಮಗೆ ಶೇಂಗಾ ಎಣ್ಣೆ ಕಳಿಸ್ತೀವಿ, ಸಜ್ಜೆ ಕಳಿಸ್ತೀವಿ, ರಾಗಿ ಕಳಿಸ್ತೀವಿ, ರಾಗಿ ಹಿಟ್ಟು ಕಳಿಸ್ತೀವಿ, ಶೇಂಗಾ ಬೇಕಂತ ಹೇಳ್ತಾರೆ ಆ ಆಹಾರ ಧಾನ್ಯಗಳನ್ನು ಕಳಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ತಿಪ್ಟೂರಿಗೆ ಕಳಿಸ್ತೀವಿ, ಮಂಗಳೂರು, ಮೈಸೂರು, ಈ ಕಡೆ ರಾಯಚೂರು, ಹೊಸಪೇಟೆ ಕೆಲವೊಂದು ಅಂಗಡಿಗಳಿದ್ದಾವೆ ಅಲ್ಲಿನೂ ಕಳಿಸ್ತಾ ಇದ್ದೀವಿ, ಮಂಗಳೂರಲ್ಲಿ ಕೆಲವು ಅಂಗಡಿಗಳು ಅಲ್ಲಿಗೂ ಕಳಿಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಒಂದು ತಿಂಗಳಲ್ಲಿ ನಮ್ಮ ಆದಾಯ ಒಂದು 20,000 ರೂಪಾಯಿ ಬರುತ್ತೆ. ಅಂದರೆ ಬೆಳೆಗಳಿಗೆ ಈ ರೂಪಾಂತರಗಳನ್ನು ಮಾಡ್ತಾ ಇದ್ರಿ, ಹೇಗೆ ಮಾಡ್ತಾ ಇದ್ರಿ ಅದು ಸ್ವಲ್ಪ ವಿವರಿಸಿ ಹೇಳಿ. ಶೇಂಗಾನ ಬೇರ್ಪಡಿಸಿ ಶೇಂಗಾ ಎಣ್ಣೆ ಮಾಡ್ತೀವಿ. ಶೇಂಗಾ ಎಣ್ಣೆ ತಯಾರು ಮಾಡೋದಕ್ಕೆ ಈಗ ಗಾಣ ಹಾಕಿದ್ರೆ ಹೇಗೆ? ಗಾಣ ಈಗ ಸದ್ಯ ಹಾಕಿಲ್ಲ ಸರ್, ನೆಕ್ಸ್ಟ್ ಮುಂದೆ ಹಾಕಂತ ನಮ್ಮ ಪ್ಲಾನಿಂಗ್ ಇದೆ, ಮಾಡ್ತಾ ಇದೀವಿ. ಈಗ ಬೇರೆ ಕಾನವಸಲ್ಲಿ ಒಂದು ಗಾಣ ಇದೆ, 70 ರೂಪಾಯಿ ಲೀಟರ್ ಕೊಡ್ತಾ ಇದೀವಿ. ಒಂದು ಲೀಟ್ರಿಗೆ 270 ರೂಪಾಯಿ ಕೊಡ್ತಾ ಇದೀವಿ. ಸಜ್ಜೆ ಕೊಡಲ್ಲ, ಸಜ್ಜೆ ಹಿಟ್ಟು ಕಳಿಸ್ಕೊಡ್ತೀವಿ. ಹಿಟ್ಟು 40 ರಿಂದ ಇಲ್ಲೇ ಲೋಕಲ್ ನಮ್ಮ ಸ್ಥಳೀಯವಾಗಿ ಯಾರಾದ್ರೂ ಕೇಳಿದ್ರೆ 40 ರೂಪಾಯಿ ಕೊಡ್ತೀವಿ. ಪಾರ್ಸಲ್ ಬೇಕಂದಾಗ ಅವ್ರಿಗೆಲ್ಲ 50 ರೂಪಾಯಿ ಕೆಜಿ ಹೊಸಪೇಟೆ ಅಲ್ಲೆಲ್ಲ, ಅವ್ರಿಗೆಲ್ಲ ಅವ್ರ ಲಾಭ ಬೇಕಲ್ಲ ಮಾರಾಟ ಮಾಡಿದ್ದಕ್ಕೆ, ಅವ್ರಿಗೆ ಲಾಭಕ್ಕೆ ಉಳಿಸಿ ಉಳಿದ್ರಿಂದ ನಮಗೆ ಇವತ್ತು ನಮಗೆ ಆರ್ಥಿಕ ಕೊರತೆ ಇಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಣದ ಕೊರತೆ ಇಲ್ಲ, ಎಲ್ಲ ಕಾಲದಲ್ಲಿ ನಮಗೆ ಹಣ ಬರ್ತಾ ಇರ್ತದೆ. ಅದು ಸ್ಟಾಕ್ ಮಾಡ್ತೀವಿ, ಅದರಲ್ಲಿ ಸುಮಾರು ಸಮಸ್ಯೆ ಇದೆ. ಸ್ಟಾಕ್ ಮಾಡಿದೆ ಉಳಿ ಮಾಡಬೇಕು, ಸ್ವಲ್ಪ ಒಣಗಿಸ್ಬೇಕು, ಮತ್ತೆ ಹಂಗೆ ಇಡಬೇಕು. ಈ ಪದ್ಧತಿ ಅನುಸರಿಸ್ತಾ ನಮಗೆ ನಮ್ಮ ಕುಟುಂಬ ಅವಕಾಶ ಬೇಕಾಗುತ್ತೆ. ಬೇರೆ ಬೇರೆ ಯಂತ್ರೋಪಕರಣಗಳೆಲ್ಲ ಬೇಕಾಗ್ತದೆ. ಏನೆಲ್ಲ ನೀವು ಒದಗಿಸ್ಕೊಟ್ಟಿದ್ರಿ ಸರ್? ಯಂತ್ರಗಳು ನಿಮಗೆ ಮ್ಯಾನ್ಯಲ್ ವರ್ಕ್ ಜಾಸ್ತಿ ಮಾಡಿಸ್ತೀನಿ. ಆಮೇಲೆ ಮ್ಯಾನ್ಯಲ್ ಮಾಡಿದ್ರಿಂದ ಏನಾಗುತ್ತಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಸ್ವಲ್ಪ ಇಲ್ಲಿ ಕೆಲಸ ಸಿಗುತ್ತೆ, ಕೆಲಸದ ಅವಕಾಶ ಆಗುತ್ತೆ. ಇತ್ತೀಚೆಗೆ ಯಂತ್ರಗಳ ಬಳಕೆ ಜಾಸ್ತಿ ಆಗಿ ಹಳ್ಳಿ ಜನರಿಗೆ ಕೆಲಸ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾಗಿ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಕೆಲಸ ಕೊಡ್ತಾ ಇದ್ದೀವಿ, ಸಣ್ಣ ಪುಟ್ಟ ರೈತರಿಗೆ, ಕೂಲಿ ಕಾರ್ಮಿಕರಿಗೆ. ಈ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿದ್ದೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ಈಗ ಶರಣಪ್ಪನವರ ಕುಟುಂಬ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನು ನಾವೇ ಮಾರಾಟ ಮಾಡ್ತೀವಿ. ಇದೆಲ್ಲದಕ್ಕೂ ನಿಮಗೆ ಸಮಯಾವಕಾಶ ಸಿಗ್ತದೆ ರೈತರಿಗೆ? ಸರ್, ಸಮಯ ನಾವು ಸೆಟ್ ಮಾಡ್ಕೋಬೇಕು, ಅದು ಸಮಯ ನಮ್ಮನ್ನು ಕೇಳಲ್ಲ, ಅದು ಹೋಗ್ತಾ ಇರ್ತದೆ. ಈ ದಿನ ಇಂಥದ್ದು ಕಳಿಸ್ಬೇಕು, ನಾವು ಇಂಥ ದಿನ ಇಂಥರು ನಮಗೆ ಆರ್ಡರ್ ಹಾಕಿದ್ದಾರೆ, ಅದನ್ನು ಈ ಡೇಟಿಗೆ ಕಳಿಸ್ತೀವಿ ಅಂತೇಳಿ ಆರ್ಡರ್ ತಗೊಂಡಿರ್ತೀವಿ ಸರ್. ಈ ನಾಳೆ ನಾನು ಸಿಗುತ್ತೆ ಅಂತೇಳಿ ಮತ್ತೆ ಆ ಟೈಮ್ಗೆ ನಾನು ಮತ್ತೆ ಅವ್ರನ್ನ ಫಾಲೋಅಪ್ ಮಾಡ್ತೀನಿ, ನಿಮಗೆ ರಿಸೀವ್ ಆಯ್ತಾ ಇಲ್ಲ ಅಂತೇಳಿ. ಈ ವ್ಯವಸ್ಥೆಗೆ ಸಾಮಾಜಿಕ ಜಾಲತಾಣವನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಮಾಡ್ತೀವಿ ಸರ್, ವಾಟ್ಸಪ್ ಬಳಸ್ತದೆ, ಮಾಡ್ಕೊಂತಾರೆ, ನಮಗೆ ರಿಸೀವ್ ಆಯ್ತಂತ ಮೆಸೇಜ್ ಹಾಕ್ತಾರೆ, ಈಸಿ ಆದ. ಆಮೇಲೆ ಕೆಲವೊಂದು ವಾಹನಗಳು ಪರಿಚಯ ಮಾಡ್ಕೊಂಡಿದ್ದೀವಿ ಅವ್ರಿಗೆಲ್ಲ, ನಮ್ಮ ಆಹಾರ ಧಾನ್ಯ ಕೊಟ್ಟು ಏನೋ ಒಂದು ಲಿಂಕ್ ಇಟ್ಕೊಂಡಿದ್ವಿ. ಅವರು ಕೂಡ ನಮಗೆ ತುಂಬ ಸಹಕಾರಿಯಾಗಿ, ಎಂದೂ ತೊಂದರೆ ಮಾಡಲ್ಲ ಅವ್ರು ನಮಗೆ. ಯಾವ ಬಸ್ನರು ಕೂಡ ನಮ್ಮ ಮನೆಗೆ ಬಂದು ಕೆಲವರು ತಗೊಂಡು ಹೋಗತಕ್ಕಂಥ ವ್ಯವಸ್ಥೆಯಲ್ಲಿ ಇದಾವೆ. ನಿಮ್ಮ ಕೃಷಿಯ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅಗತ್ಯವಾಗಿರ್ತಕ್ಕಂಥ ಮಾರುಕಟ್ಟೆಗಳಿಗೆ ಮಾರಾಟ ಮಾಡ್ತಾ ಒಂದು ಸುಖಿ ಜೀವನ ನಡೆಸ್ತಾ ಇದ್ದೀರಿ. ನಿಮ್ಮ ಕನಸು ಏನಾಗಿದೆ ಅಂದರೆ, ನನ್ನ ಮಗಳೊಬ್ಬಳು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮುಗಿಸಿದಾಳೆ, ಅವಳು ಬಿ ಎಮ್ ಎಸ್ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸಿರ್ತಕ್ಕಂಥದ್ದು. ಮೂರು ಮಕ್ಕಳು, ಒಬ್ಬ ಮಗ ಈಗ ಅಲ್ಲಿ 10th ಮುಗಿಸಿ ನನಗೆ ಆಟ ಹಿಡಿದ್ಬಿಟ್ಟ, ಬೇಡಪ್ಪ ಕನ್ನಡ ಮೀಡಿಯಮ್ನೂ ಇಂಗ್ಲೀಷ್ ಮಾಡೋಕ್ಕಾಗಲ್ಲ, ನನ್ನ ಜೊತೆಗಿದ್ದು ಕೆಲಸ ಮಾಡ್ತಾ ವಿದ್ಯಾಭ್ಯಾಸ ಕಾಲೇಜ್ ಖರ್ಚು ಕಮ್ಮಿ ಬರುತ್ತಂತ ಹುಡುಕಿ ಸರ್ಚ್ ಮಾಡಿ ಕಡಿಮೆ ಖರ್ಚಲ್ಲಿ ನೀಟು ಟಿ ಟಿ ಬುಕ್ಸು ಡ್ರೆಸ್ಸು ಹಾಸ್ಟೆಲ್ ಎಲ್ಲ ಸೇರಿ 50,000 ರೂಪಾಯಿ ಕೊಟ್ಟು ನಲ್ಲಿ ಸೇರಿಸಿದ್ದೀನಿ. ಅವನು ಮುಂದೆ ಆದರೂ ಅವನು ಹೇಳ್ತದೆ, ನಾನು ನಮ್ಮ ಜೊತೆಗೆ ಕೆಲಸ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಒಬ್ಬೆ ಮಗಳಿದ್ರಿಂದ ಏನೋ ಒಂದು ಜ್ಞಾನ ಬೇಕು ಕಲಿ ಅಂತೇಳಿ ಕಳಿಸಿದ್ದೀನಿ ಸರ್ ಅವನ್ನ. ಇನ್ನೊಬ್ಬ ಮಗಳಿದ್ದಾಳೆ, ಅವಳು ಈ ಸರಿ 10th ಓದ್ತಾ ಇದ್ದಾಳೆ ಇಲ್ಲೇ. ಅವರು ಒಬ್ಬಳು ಮಗಳು ಮಾತ್ರ ನಾನು MBBS ಮಾಡಲೇಬೇಕಂತ ಕೂತಿದ್ದಾಳೆ MBBS. ನೀವು ಏನೇ ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಕೆಲವು ಖರ್ಚು ವೆಚ್ಚ ಅಗತ್ಯವಾಗಿರ್ತವೆ ಬರ್ತವೆ. ನೀವು ಈ ರೀತಿ ಯಾವ್ಯಾವುದಕ್ಕೆ ವೆಚ್ಚ ಮಾಡ್ತೀರಿ, ಅದು ಹೊರಗಿನದಕ್ಕೋ ಒಳಗಿನದಕ್ಕೋ ಹೇಗೆ? ಗೊಬ್ಬರಗಳ ಒಂದು ಸರಿ ಎಲ್ಲ ಬಲರಾಮ್ ಹೊಡೆಸ್ಕೊಂತೀವಿ. ಅದು ನಮಗೆ ಅಲ್ಲಿ ಸ್ವಲ್ಪ ಖರ್ಚು ಬರುತ್ತೆ, ಒಂದು 6,000 ಬರುತ್ತೆ ಬಲರಾಮ್. ಅದು ಇನ್ನು ಉಳಿದ ಕೆಲಸ ಎಲ್ಲ ನಮ್ಮ ಎತ್ತುಗಳಿಂದಲೇ ಮಾಡ್ಕೊಂತೀವಿ. ಬಿತ್ತನೆ ಮಾಡ್ತಕ್ಕಂಥದ್ದು, ಎಡೆ ಕುಂಟೆ ಹೊಡಿತಕ್ಕಂಥದ್ದು, ಜಮೀನಿಂದ ಮೇವು ತರೋದು, ಕಾಳುಗಳೆಲ್ಲ ಮನೆ ತರತಕ್ಕಂಥದ್ದು, ಎತ್ತಿನ ಬೇಸಾಯದಲ್ಲೇ ನಾವು ಕೆಲಸ ಮಾಡ್ಕೊಂತೀವಿ. ನಮ್ಮ ಖರ್ಚು ಜೊತೆಗೆ ಲೇಬರ್ ಖರ್ಚು ತುಂಬ ಕಡಿಮೆ ಮಾಡ್ತೀನಿ, ಭಾಳ ಕಡಿಮೆ ಮಾಡ್ತೀನಿ. ಅದ್ರ ಜೊತೆಗೆ ಹಸುಗಳಿಂದ ಹಾಲು ಪಡಿತೀನಿ, ಗೋಮೂತ್ರ ಪಡಿತೀನಿ, ಗೋಮಯ ಪಡಿತೀನಿ. ಆ ಹಾಲು ಹಸುಗೆ ಬಂದಿರತಕ್ಕಂಥ ಹಾಲನ್ನ ಮಾರಾಟ ಮಾಡ್ತಾ ಇರ್ತಾರೆ ಅವ್ರನ್ನು. ಅವ್ರಿಗೊಂದು ಹಾಲು ಸಿಗ್ತಾ ಇದೆ. ನಮ್ಮಿಲ್ಲೊಂದು ಸಣ್ಣದು ಯಾರ್ಯಾರು ಒಂದು 4 ಚೆನ್ನಾಗಿ ಆಗ್ತಾ ಇದೆ, ಮತ್ತೆ ಅವ್ರಿಗೂ ತೊಂದಿರುತ್ತೆ ಕೆಲವೊಂದ್ಸರಿ ಸುಧಾರಿಸ್ತೀವಿ ನಾವು. ಹಾಲಿಂದ ಇವತ್ತು ಪೇಮೆಂಟ್ ಬೇಕಂತ ಗೀಟ್ ಕೊಯ್ಯಲ್ಲ, ಸುಧಾರಿಸ್ಕೊಂಡು ಹಣ ತಗೊಂತಾ ಇರ್ತೀವಿ. ಹಾಗಾಗಿ ಕೃಷಿ ಖರ್ಚುಗಳು ಎಷ್ಟು, ನಮ್ಮ ಬೀಜ ನಮ್ದು ಇರ್ತದೆ, ಬೀಜ ಖರೀದಿ ಮಾಡಲ್ಲ, ಬೀಜ ಉತ್ಪಾದನೆ ನೀವೇ ನಾವೇ ಮಾಡ್ಕೊಂತೀವಿ ಸರ್. ಬೀಜ ಸಂಗ್ರಹಣೆ ನಾವು ಮಾಡ್ಕೊಂತೀವಿ, ಸಜ್ಜೆ ಆಗಲಿ ನವಣೆ ಆಗಲಿ. ಈ ಸಾರಿ ಸೂರ್ಯಕಾಂತಿ ಮಾತ್ರ ನಾವು ಖರೀದಿ ಮಾಡಿದ್ವಿ, ನಮ್ಮ ಕಡೆ ಇರಲಿಲ್ಲ. ಹೇಳಿದ್ರಿ ನಿಮ್ಮ ಅಲ್ಲಿ ಏನಾದರೂ ಪ್ಲಾನಿಂಗ್ ಇದೆಯಾ, ಬೀಜ ಸಂಗ್ರಹಣೆ ಮಾಡೋದು, ಸಹಕಾರರ ರೂಪದಲ್ಲಿ ಹಂಚಿಕೊಳ್ಳೋದು ಸರ್? ನಿಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಬೀಜಗಳನ್ನು ಬೇರೆ ಕಡೆಯಿಂದ ತಗೊಳ್ಳೋದು ನಿಮ್ಮ ಕಡೆ? ರೈತರು ನಾವು ಹೆಂಗಿದೀವಿ ಅಂದರೆ, ಇವತ್ತಿಂತ ಬೀಜ ಬೇಕಂದರೆ 1/2 ಗಂಟೆಗೆ ಇಟ್ಟು ಬಸ್ಗಿಟ್ಟು ಫೋನ್ ಮಾಡ್ತಾರೆ. ನಮ್ಗೆ ಯಾವ ಬೀಜ ಬೇಕಾದರೂ ಕೂಡ ನಮ್ಮ ಸಾವಯವ ರೈತರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆ ಬೀಜ ಕೂಡ ತರಿಸಿಂತೀವಿ ಸರ್. ಆ ವ್ಯವಸ್ಥೆ ನಾವೇ ರೈತರು ಮಾಡ್ಕೊಂಡಿದ್ವಿ. ಜೊತೆಗೆ ಸಾವಯವ ಕೃಷಿ ಪರಿವಾರ ಇದೆ, ಬಹುರಾಜ್ಯ ಸಹಕಾರ ಸಂಘನ ಮಾಡಿದ್ವಿ. ಅಲ್ಲಿನೂ ಸಹ ಮುಂದೆ ಮಾರ್ಕೆಟು ಆ ಮಾಡ್ತಕ್ಕಂಥ ಚಿಂತನೆ ಇದೆ. ಅಲ್ಲಿ 1,150 ರೂಪಾಯಿ ಷೇರು ಕೂಡ ಹಾಕಿದ್ವಿ ನಾವು. ಅಲ್ಲಿಂದಲೂ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಅವರು ಚಿಂತನೆ ಮಾಡ್ತಿದ್ದಾರೆ. ಸ್ವಲ್ಪ ಹಣನ ಸಂಗ್ರಹಣೆ ಮಾಡಿ ರೈತರಿಗೆ ಏನೇನು ಇನ್ಪುಟ್ಸ್ ಬೇಕು, ರೈತರಿಗೆ ಏನೇನು ಬೇಕು ಅದನ್ನು ಒದಗಿಸ್ಕೊಡ್ತೀವಿ ಅಂತ ಚಿಂತನೆ. ವೆಚ್ಚಗಳನ್ನು ಮಾಡ್ತಾ ಇಲ್ಲ ಸರ್. ಅಂದರೆ ನೀವು ಇದನ್ನು ಯಾಕೆ ಬೇರೆ ರೈತರಿಗೆ ನೀವು ಮೋಟಿವೇಟ್ ಮಾಡೋ ಹಾಗೆ ಪ್ರೇತ್ 70% ಜಮೀನನ್ನ ಚೇಂಜ್ ಮಾಡ್ಕೊಂತ ಬರ್ತಾ ಇದ್ದಾರೆ. 5 ಚೀಲ ಹಾಕಿದಾರು, 3 ಚೀಲ 2 ಚೀಲ ಕೂಡ ಬಂದಿದ್ದಾರೆ. ಸ್ವಲ್ಪ ಅವಕ್ಕೆಲ್ಲ ಸಮಯ ಬೇಕಾಗುತ್ತೆ ಸರ್. ಪ್ರಾರಂಭಿಕವಾಗಿ ಅವ್ರಿಗೆ ಇಳುವರಿ ಕುಂಠಿತಾಗುತ್ತೆ, ಆರ್ಥಿಕ ಸಮಸ್ಯೆ ಆಗುತ್ತೆ. ನಾವಂದ್ರೆ ಮಾರ್ಕ ಪರಿಸ್ಥಿತಿ ತೊಂದರೆ ಆಗೋದ್ರಿಂದ ಕೆಲವರು ಚೇಂಜ್ ಆಗ್ತಾ ಇದ್ದಾರೆ. ನಮ್ಮ ಪಕ್ಕದವರು, ನಮ್ಮ ಅಣ್ಣ ತಂಬಳವರೆಲ್ಲ ಚೇಂಜ್ ಆಗ್ತಿದ್ದಾರೆ. ಸ್ವಲ್ಪ ಏನಪ್ಪ ಅಂದರೆ ಸೆಣಪ್ಗಿಂತ ಇಳುವರಿ ನಾನು ತಾಂಬಕಮ್ಮ ಇನ್ನೊಬ್ರು ಇರ್ತಾರೆ. ಆ ದೃಷ್ಟಿಯಿಂದ ಕಾಂಪಿಟೇಷನ್ ಆಗಿಬಿಟ್ಟು ಈಗ ಅದಕ್ಕೆ ಹೋಗ್ಯಾರ ಹೊರತು ಅದರಿಂದ ಲಾಭ ಅಂತ ಇಲ್ಲ, ಅದೇ ಲಾಸ್ ಆಗ್ತಿರೋದು. ಈಗ ಆ ಮುಂದಿನ ಈಗ ಸ್ವಲ್ಪ ಒಂದು 30-40% ರೈತರು ಸುಮಾರು ನಮ್ಮ ಹಳ್ಳಿಯಲ್ಲಿ ಚೇಂಜ್ ಆಗಿದ್ದಾರೆ. ನಾವು ಸಾವಯವಕ್ಕೆ ಹೋಗಲೇಬೇಕು, ಮುಂದೆ ನಮ್ಗೆ ಆರೋಗ್ಯ ಅಂತ ಹೇಳಿ ಮಾಡ್ಕೊಂಡಿದ್ರಿ. ಅದ್ರ ಮೂಲಕ ತರಬೇತಿಗಳನ್ನು ಮಾಡೋದಾಗ್ಲಿ, ತರಬೇತಿ ಮಾಡ್ತೀವಿ ಸರ್. ಇಲ್ಲಿ ರೈತರು ಭಾಗವಹಿಸ್ತಾರೆ, ಆ ಟ್ರೈನಿಂಗ್ ಅಲ್ಲಿ ಭಾಗವಹಿಸಿ ಒಂದು 40% ಒಂದು ಬದಲಿ ಆಗಿದ್ದಾರೆ ನಮ್ಮ ಹಳ್ಳಿಯಲ್ಲಿ, ಚೇಂಜ್ ಆಗಿದ್ದಾರೆ. ಇದರಿಂದ ನಮಗೆ ಮುಂದೆ ಉಳಿಗಾಲ ಇಲ್ಲ, ಮುಂದೆ ಇದಕ್ಕೆ ಬರಲೇಬೇಕೆಂಬ ಚಿಂತನೆಯಲ್ಲಿ ಇದ್ದಾರೆ ಸರ್. ಏನು ಹೇಳಕ್ ಬಯಸ್ತೀರಿ ಸರ್ ನಮ್ಮ ರೈತರಿಗೆ? ಸಾವಯವದಲ್ಲಿ ಮುಂದೆ ಬರೆದರೆ ಯಾವುದೇ ರೈತ ಕುಸಿಯಲಿಕ್ಕೆ ಸಾಧ್ಯ ಇಲ್ಲ. ಏನು ಒಂದು 2 ವರ್ಷ ಸ್ವಲ್ಪ ತೊಂದರೆ ಆಗ್ಬೋದು ಅವ್ರ ರೈತರಿಗೆ ಇಳು ಸರ್. ಮುಂದುವರೆದ್ರೆ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಮುಂದುವರಿಬೇಕು ಸರ್, ಮುಂದುವರೆದ್ರೆ ತುಂಬ ಅನುಕೂಲ ಆಗುತ್ತೆ. ಇವತ್ತೊಂದು ಕಲ್ಲನ್ನು ಬೇಕಂದರೆ ಎಷ್ಟು ಕೋಟಿ ಕೊಟ್ಟರು ಅಲ್ಲಿ ಕೊಡ್ತಕ್ಕಂಥರಿಲ್ಲ, ಕಣ್ಣು ಕೊಡ್ತಕ್ಕಂಥಿರಲ್ಲ, ಕಿವಿ ಕೊಡ್ತಕ್ಕಂಥರಿಲ್ಲ. ಇದು ಸಾವಯವಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ಈಗ ಶರಣಪ್ಪರು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಜೊತೆಗೆ ನಿಮ್ಮ ಕೃಷಿಯ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ. ನಮ್ಮ ನವಣೆ ಇದೆ, ಸಜ್ಜೆ ಇದೆ, ಮಡಿಕೆ ಕಾಳಿದೆ, ಪಾಪ್ಕಾರ್ನ್ ಜೋಳ ಇದೆ, ಬೇಳೆಕಾಳಿದೆ. ನಮ್ಮ ರೈತರು ಯಾರಾದರೂ ನಿಮ್ಮನ್ನ ಸಂಪರ್ಕಿಸಬಹುದು ಅನ್ನೋದಾದ್ರೆ ಅವರಿಗೆ ದೂರವಾಣಿ ಸಂಖ್ಯೆ ಕೊಡ್ತೀರಾ? ಕೊಡ್ತೀನಿ ಸರ್. ನಮ್ಮ ದೂರವಾಣಿ ಸಂಖ್ಯೆ 8772664268. ಒಂದು ಶರಣಪ್ಪ ಅವರು ಸಾವಯವ ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದಾರೆ, ಜೊತೆಗೆ ಅವರ ಉದ್ದೇಶ ಈಗಾಗಲೇ ನಿಮ್ಗೆ ಅರ್ಥವಾಗಿದೆ. ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಸ್ಥಾಪಿಸುವುದು ಬಹಳ ಮುಖ್ಯ, ಈ ಕೃಷಿಕರ ಒಂದು ಉದ್ದೇಶವಾಗಿರುವುದರಿಂದ ಬಹುಶಃ ಇವರ ಕೃಷಿಯಲ್ಲಿ ಬೆಳೆದಂತಹ ಬೆಳೆಗಳ ನಿಮ್ಮ ವಿಳಾಸವನ್ನು ಸರಿಯಾಗಿ ಅವರಿಗೆ ವಾಟ್ಸಪ್ ಮಾಡಿದರೆ ಅಲ್ಲಿಗೂ ಸಹಿತ ಅವರು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೆ. 084-04-82-98 ಕೊಡಬಹುದು. ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಮಾಡಿಕೊಡ್ಲಿಕ್ಕೆ ಸದಾ ಸಿದ್ಧರಿರ್ತಾರೆ. ಒಳ್ಳೆಯದು, 12 ವರ್ಷಗಳಿಂದಲೂ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ, ಒಂದು ಕಡೆಗೆ ಪರಿಸರವನ್ನು ಉಳಿಸ್ತಾ ಇದ್ದೀರಿ, ವೆಚ್ಚಗಳಿಲ್ಲದೇ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಿಮ್ಮ ಒಂದು ಕುಟುಂಬ ಒಂದು ಮಾದರಿ, ಒಂದು ಉದಾಹರಣೆ ಅಂತ ಹೇಳ್ಬೋದು. ಆ ನಿಟ್ಟಿನೊಳಗಡೆಗೆ ನಿಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಈ ಅನುಭವ ಕುರಿತು ಶ್ರೀ ಶರಣಪ್ಪ ಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಂದರೆ ಈಗ ಕೇಳಿ ರೈತರಿಗೆ ಸಲಹೆ. ಪಾರ್ಥೇನಿಯಮನ್ನು ಸಾಮಾನ್ಯವಾಗಿ ಗಜ್ಜರಿ ಕಸ ಅಂತ ಕರೀತಾರೆ. ಇದು ಎತ್ತರ ಪೊದೆಯಾಗಿ ಬೆಳೆಯುವಂಥ ವಾರ್ಷಿಕ ಗಿಡ. ಇದು ಗಜ್ಜರಿ ಗಿಡವನ್ನು ಹೋಲುವುದರಿಂದ ಗಜ್ಜರಿ ಕಸ ಅಂತ ಸಾಮಾನ್ಯವಾಗಿ. 1956 ಮೊದಲು ಪುಣೆಯಲ್ಲಿ ಪಾರ್ಥೇನಿಯಂ ಕಾಣಿಸಿಕೊಂಡಿತು. ಆ ನಂತರ ಬಲುಬೇಗ ಭಾರತದ ಉದಿ ಬೀಳುಭೂಮಿಯಲ್ಲಿ, ಕೈಗಾರಿಕಾ ಪ್ರದೇಶಗಳ ತೆರೆದ ಮೋರಿಗಳ ಬದಿಯಲ್ಲಿ, ಕೃಷಿ ಭೂಮಿಯಲ್ಲಿ ಹೀಗೆ ಒಂದೇ ಗಿಡ ಸುಮಾರು 15,000 to 25,000 ಬೀಜಗಳನ್ನು ಉತ್ಪಾದಿಸಬಲ್ಲದು. ಇದರ ಬೀಜ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆಯಾಗುತ್ತವೆ. ಇದಲ್ಲದೆ ಕತ್ತರಿಸಿದ ಗಿಡದ ಭಾಗಗಳು ಕೂಡ ಇದಕ್ಕೆ ಕಡಿಮೆ ಇರೋದರಿಂದ ಇದು ಬಹಳ ವೇಗವಾಗಿ ಹಬ್ಬುತ್ತಿದೆ. ಪಾರ್ಥೇನಿಯಂ ಕಳೆಯ ಹತೋಟಿಗಾಗಿ ಮಾಡೋದರಿಂದ ಕೈಗಳಿಗೆ ಗ್ಲೌಸ್ ಅಥವಾ ಪಾಲಿಥಿನ್ ಚೀಲಗಳನ್ನು ಹಾಕಿಕೊಂಡು ಕೀಳೋದು ಒಳ್ಳೆಯದು. ಇದು ಇಡೀ ಸಮುದಾಯದ ಸಮಸ್ಯೆ ಆದ್ದರಿಂದ ಆ ಭಾಗದ ನಿವಾಸಿಗಳನ್ನು, ಕೆಲಸಗಾರರನ್ನು, ನಾಗರಿಕರನ್ನು ಪ್ರೇರೇಪಿಸಿ ಇರುವಂಥ ಜೋಳ, ಡಯಂಚ ಮುಂತಾದ ಬೆಳೆಗಳನ್ನು ಬೆಳೆಯೋದರಿಂದ ಪಾರ್ಥೇನಿಯಂನ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ಬೀಳುಭೂಮಿಯಲ್ಲಿ ಗ್ಲೈಫೋಸೈಟ್ ಉಪಯೋಗಿಸೋದ್ರಿಂದ ಎಲ್ಲ ಬಗೆಯ ಗಿಡಗಳನ್ನು ನಿಯಂತ್ರಿಸಬಹುದು, ಇದನ್ನು ಹತೋಟಿ ಮಾಡಬಹುದು. ಅಪಾಯಕಾರಿ ಕಳೆಗಳ ನಿಯಂತ್ರಣಕ್ಕಾಗಿ ಬೇಕೆಂದೇ ಸ್ವಾಭಾವಿಕ ವೈರ್ಗಳನ್ನು ಬಳಸೋದು, ನೆಮೆಟೋಡ್ಗಳು, ಬಸವನ ಹುಳುಗಳು ಹಾಗೂ ಸ್ಪರ್ಧೆ ಒಡ್ಡುವಂಥ ಇತರ ಸಸ್ಯಗಳನ್ನು ಬಳಸಬಹುದು. ಮೆಕ್ಸಿಕನ್ ದುಂಬಿ ಕೆನೆ ಬಿಳುಪು ಅಥವಾ ತಿಳಿಗೆಂಪು ಬಣ್ಣ ಹೊಂದಿದ್ದು ಮೈ ಮೇಲೆ ಅಲ್ಲಲ್ಲಿ ಉದ್ದುದ್ದ ಕಂದು ಬಣ್ಣದ ಗೆರೆಗಳನ್ನು ಹೊಂದಿರ್ತವೆ. ಈ ಗೆರೆಗಳು ಸುಮಾರು 6 mm ಉದ್ದ ಇರ್ತವೆ. ಈ ಕೀಟಗಳ ತತ್ತಿಗಳು ತಿಳಿ ಹಳದಿ ಬಣ್ಣ ಹೊಂದಿದ್ದು 32 ದಿನಗಳಲ್ಲಿ ಇವು ತಮ್ಮ ಜೀವನ ಚಕ್ರವನ್ನು ಪೂರ್ಣಗೊಳಿಸುತ್ತವೆ. ಈ ಕೀಟಗಳು ಮರಿಗಳಿದ್ದಾಗಿನಿಂದ ಸಾಯ್ತದೆ. ಎಳೆಗಿಡಗಳು ಈ ಕೀಟಗಳ ಹಾವಳಿಗೆ ಬಲು ಬೇಗ ತುತ್ತಾಗುತ್ತವೆ. ಇನ್ನು ಸ್ಪರ್ಧೆಯನ್ನು ಬೆಳೆಸಿ ಪಾರ್ಥೇನಿಯಮನ್ನು ನಿಯಂತ್ರಿಸಬಹುದು. ಇವುಗಳಲ್ಲಿ ಕ್ಯಾಸಿಯಾ ಟೋರಾ ಮತ್ತು ಕ್ಯಾಸಿಯಾ ಸೆರಿಸಿ ಬಹಳ ಪ್ರಚಲಿತವಾಗಿವೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇವುಗಳ ಬೀಜಗಳನ್ನು ಸಂಗ್ರಹಿಸಿಟ್ಟು ಮಳೆಗಾಲಕ್ಕೆ ಮುಂಚೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಬೀಜಗಳನ್ನು ಹಾಕಬೇಕು. ಇನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಸಲು ಮತ್ತು ಎರೆ ಗೊಬ್ಬರ ತಯಾರಿಸಲು ನೀರಾಡಿಯನ್ನು ಮತ್ತು 1/2 kg ಯೂರಿಯಾವನ್ನು ಹಾಕಬೇಕು. ಗುಂಡಿ ತುಂಬಿದ ನಂತರ ಅದನ್ನು ಮಣ್ಣು ಮತ್ತು ಸೆಗಣಿ ಮಿಶ್ರಣದಿಂದ ಮುಚ್ಚಬೇಕು. ಈ ರೀತಿ ಪಾರ್ಥೇನಿಯಂನಿಂದ ತಯಾರಾದಂಥ ಕಾಂಪೋಸ್ಟ್ನಲ್ಲಿ ಪೋಷಕಾಂಶಗಳು ಅಥವಾ ಅದಕ್ಕಿಂತ ಹೆಚ್ಚು ವಿಧಾನಗಳನ್ನು ಅನುಸರಿಸಿ ನಿಯಂತ್ರಣ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಆ ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ. ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ. ಬಂದ ಬಂದನೆಗಿಲ್ಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ, ಬಂದ ಬಂದನೆಗಿಲ್ಲ ಯೋಗಿ. ರೈತರು ಕೇಳಬೇಕು ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು, ಇಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಜಾಗೃತಿ ಮಾಡಬೇಕು. ಲಕ್ಷಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬೇಕು. ಯೂರಿಯಾ ಗೊಬ್ಬರ ನೀರಾಗ ಚೆಲ್ಲಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗುಟ್ಟು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯ ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು, ಬಿಳಿ ಕಸದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಬರ ಬರ ಬರ ಎಂದು ಎದುರಿಸಲು ಸಿದ್ಧವಾಗಿರಿ. ಇಳುಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಸಮಪಾತಳಿ ಬದುಕಬೇಕು, ಬದುಗಳಿಗೆ ಹುಲ್ಲನ್ನು ಹಚ್ಚಬೇಕು, ಸುರಿವಲದಲ್ಲಿ ಹಿಂಗಿಸಬೇಕು. ಬರ ಬರ ಬರ ಎಂದೇರಿ, ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ. ಬರವನ್ನು